जाते ही हो सके तो खुली जगह में जाओ, और अगर ना जा पाओ तो जल्दी से किसी टेबल या ठोस चीज के नीचे झुको, सर को ढको, किसी चीज को मजबूती से पकड़ो या कमरे के कोने में सर ढक के खड़े हो जाओ। आप भी भूकंप से बचना सीखिए। तैयारी में है समझदारी। आपके हित में तत्पर नेशनल डिजास्टर मैनेजमेंट अथॉरिटी, भारत सरकार। ಸಕಲ ಜೀವಿಗಳಿಗೆ ಭೂಮಿ ಆಶ್ರಯ ತಾಣ. ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಉಸಿರು ಕಟ್ಟಿಸಿ ತೆಗೆಯದಿರಿ ಜೀವ ಸಂಕುಲಗಳ ಪ್ರಾಣ. ಹಿಂದೆ ನಿಲ್ಲಿಸಿ ಅತಿಯಾದ ಪ್ಲಾಸ್ಟಿಕ್ ಉಪಯೋಗ. ಪ್ಲಾಸ್ಟಿಕ್ ಬದಲು ಬಟ್ಟೆ ಅಥವಾ ಸೆಣಬಿನ ಚೀಲ ಬಳಸೋಣ. ಪ್ಲಾಸ್ಟಿಕ್ ಮುಕ್ತ ಗ್ರಾಮ ರೂಪಿಸಲು ಬನ್ನಿ, ಕೈಜೋಡಿಸಿ. ಪ್ರತಿಯೊಬ್ಬರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿಸಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಮೇಘ ಸಂದೇಶ ಸರಣಿಯ 512ನೇ ಸಂಚಿಕೆ ಮೂಡಿ ಬರ್ತದ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈ ವಾರ ಏನದ ಸ್ವಲ್ಪ ನಮಗೆಲ್ಲರಿಗೂ ಸಮಾಧಾನ ಕೊಟ್ಟಿರುವಂತಹ ವಾರ ಅಂಥೇಳಿ ಹೇಳಬಹುದು. ಯಾಕಂತಂದ್ರೆ ಕಳೆದ ಎರಡು ವಾರಗಳೇನಿತ್ತು, ಅತ್ಯದ್ಭುತವಾಗಿ ಮಳೆಯಾಗಿ ಇಡೀ ನಾಡಿನಲ್ಲೆಲ್ಲ ಪ್ರವಾಹದ ಪರಿಸ್ಥಿತಿ ತಲೆದೋರಿತು. ನದಿಗಳು ಉಕ್ಕಿ ಹರಿಯಕ್ಕೆ ಶುರು ಮಾಡಿದವು. ಈಗೂ ಕೂಡ ನದಿಗಳು ಹರಿತಾ ಇದ್ದಾವೆ, ಆದ್ರೆ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಸಮಾಧಾನ ನಮ್ಮ ರೈತರಿಗೆ ಆಗ್ಯದ ಅಂತ ಹೇಳಿ ಹೇಳ್ಬೋದು. ಆದ್ರ ಕಳೆದ ಎರಡು ವಾರ ಏನು ನಾವೆಲ್ಲರೂ ಅನುಭವಿಸಿದ್ವಿ, ನಿಜವಾಗಿ ಬಹಳ ದೊಡ್ಡ ಆತಂಕದೊಳಗ ನಮ್ಮ ರೈತರೆಲ್ಲರೂ ಇದ್ರು. ಇಂಥ ಒಂದು ಮಳೆಯಿಂದಾಗಿ ಕೈಗೆ ಬಂದದ್ದು ಬಾಯಿಗೆ ಬರುವುದಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ಬೆಳೆಗಳು ನೀರಿನೊಳಗದಾವ, ಹೊಲದೊಳಗ ನೀರು ನಿಂತಾವ. ಆ ನೀರನ್ನ ತೆಗೆದುಹಾಕುವಂತಹ ಒಂದು ವ್ಯವಸ್ಥೆಯನ್ನ ಅನೇಕ ರೈತರು ಮಾಡ್ತಾ ಇದ್ದೀರಿ. ಆಮೇಲೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹಿತ ನೀರಿನಿಂದ ಆಗುವಂತಹ ಸಮಸ್ಯೆಗಳು ಏನದಾವ ಅವು ಇನ್ನೂ ಹೆಚ್ಚಿಗೆ ಅದಾವ ಅಂತ ಹೇಳಿ ಹೇಳಬಹುದು. ಯಾವಾಗ ಒಳ್ಳೆ ಬಿಸಿಲು ಬೀಳ್ತದ, ಯಾವಾಗ ಒಳ್ಳೆ ಹೊರಪು ಸಿಗ್ತದ, ಆ ಸಮಯದೊಳಗ ನೀರು ಆರಿ ಹೋಗಿ ಒಂದು ಹದಕ್ಕೆ ಬರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದ. ಅಂತ ಸನ್ನಿವೇಶವನ್ನ ನಾವು ಈ ವಾರ ನೋಡಿದ್ರಿಂದಾಗಿ ನಮ್ಮೆಲ್ಲರಿಗೂ ಸ್ವಲ್ಪ ಸಮಾಧಾನ, ಸ್ವಲ್ಪ ಧೈರ್ಯ ಬಂದದ ಅಂತ ಹೇಳಿ ಹೇಳಬಹುದು. ಅನೇಕರು ತಾವು ಕರೆ ಮಾಡಿ ಈ ವಿಷಯವನ್ನ ನಮಗ ತಿಳಿಸಿದ್ದೀರಿ, ಇಲ್ಲ ಕಳೆದ ಕೆಲವು ದಿನಗಳಿಂದ ಮಳೆ ಇಲ್ಲ, ಬಿಸಿಲದ, ಇದರಿಂದ ಒಳ್ಳೇದಾಗ್ತಾ ಇದೆ, ಜೋರಾಗಿ ಗಾಳಿ ಕೂಡ ಬೀಸ್ತಾ ಇರೋದ್ರಿಂದ ಭೂಮಿ ಒಳಗಿನ ತೇವ ಆರುವಂತಹ ವ್ಯವಸ್ಥೆ ಆಗ್ತಾ ಇದೆ, ಇದು ಒಂದು ಒಳ್ಳೆ ಬೆಳವಣಿಗೆ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಕಳೆದ ವಾರ ನಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ, ವಾರಪೂರ್ತಿ ಮಳೆ ಅನ್ನುವಂತಹ ವಿಚಾರವನ್ನ ಭಾರತೀಯ ಹವಾಮಾನ ಇಲಾಖೆಯವರು ನಮಗೆ ತಿಳಿಸಿದ್ರು. ಆದ್ರ ಮೊದಲಿನ ಎರಡು ಮೂರು ದಿವಸಗಳೇನಿತ್ತು ಅವು ಕುಂಭದ್ರೋಣ ಮಳೆಯನ್ನ ನಾವು ನೋಡಿದ್ವಿ. ಎಲ್ಲಾ ಕಡೆ ಹಳ್ಳ ಕೊಳ್ಳ ಮತ್ತ ತುಂಬಿ ಹರಿದು ಹೋದು, ಸಾಕಷ್ಟು ನುಕ್ಸಾನನ್ನ ನಾವು ಈ ಸಂದರ್ಭದೊಳಗೆ ನೋಡಿದ್ವಿ. ಇನ್ನು ವಾರಪೂರ್ತಿ ಇದೇ ರೀತಿಯಾಗಿ ಆಯ್ತಪ್ಪ ಅಂತಂದ್ರೆ ಎಲ್ಲಿಗೆ ಹೋಗ್ತದೆ ಈ ಪರಿಸ್ಥಿತಿ ಅನ್ನುವಂತಹ ಒಂದು ಭಯದೊಳಗ ದಿನಗಳನ್ನ ತಳತಾ ಇದ್ವಿ. ದಿವಸ ಹೋಗುದು ಕಷ್ಟ ಆಗಿತ್ತು, ಯಾವಾಗ ಮುಗಿತದಪ್ಪ ಈ ಒಂದು ಸನ್ನಿವೇಶ, ಯಾವಾಗ ಈ ಸಂಕಟ ನಮಗ ತೀರಿ ಹೋಗ್ತದ ಅನ್ನುವಂತಹ ಒಂದು ಗಾಬರಿ ಒಳಗ ನಾವೆಲ್ಲರೂ ಇದ್ವಿ. ಅದರ ಕೆಲವೇ ದಿವಸ ಅಂತ ಒಂದು ಸನ್ನಿವೇಶ ಇತ್ತು. ಅದರ ನಂತರ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗ್ತಾ ಆಗ್ತಾ ಶನಿವಾರ, ರವಿವಾರ, ಸೋಮವಾರ ಈ ರೀತಿ ಸಮಯ ಮುಂದೆ ಹೋದಂಗ ಈ ಮಳೆಯ ಪ್ರಭಾವ ಕುಗ್ಗಿ ಅನೇಕ ಕಡೆಗಳಲ್ಲಿ ನಾವು ಬಿಸಿಲಿನ ವಾತಾವರಣವನ್ನ ನೋಡಿದೀವಿ, ಒಣ ವಾತಾವರಣವನ್ನ ನೋಡಿದೀವಿ. ಇಂಥ ಒಂದು ವಾತಾವರಣ ಬಂದಾಗ ಬಹುಶಃ ತಮಗೆಲ್ಲರಿಗೂ ಸಂತೋಷ ಆಗಿರ್ಲಿಕ್ಕೂ ಸಾಕು, ಕೆಲವರು ತಾವು ಇದ್ರ ಬಗ್ಗೆ ನಮಗ ಸೂಚನೆ ಕೂಡ ಕೊಟ್ರೆ, ಇಲ್ಲ ಬಹಳ ಸಂತೋಷ ಆಗಿದೆ ಅನ್ನುವಂತ ಮಾತನ್ನ ಕೂಡ ತಾವು ಹೇಳಿದ್ರಿ. ಇಂಥ ಸಂತೋಷದ ವಾತಾವರಣ ಹಂಗೆ ಮುಂದುವರಿಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಯಾಕಂತಂದ್ರ ರೈತರಿಗೆ ಎಲ್ಲಾ ದೃಷ್ಟಿಯಿಂದಲೂ ಎಲ್ಲಾ ಕಡೆಯಿಂದಲೂ ಸಹಕಾರ ಬೇಕಾಗ್ತದ. ವಿಶೇಷವಾಗಿ ವಾತಾವರಣದ ಸಹಕಾರ ಇದ್ದಾಗ ನಮ್ಮ ರೈತರು ಅದ್ಭುತವಾಗಿ ಬೆಳೆಯನ್ನ ಬೆಳಿಬಹುದು. ಅಂತ ಒಂದು ಸಹಕಾರ ಸದ್ಯದ ಮಟ್ಟಿಗೆ ಸಿಗ್ತಾ ಇದೆ, ಮುಂದಿನ ದಿನಗಳಲ್ಲಿ ವಾತಾವರಣ ಸಂಪೂರ್ಣವಾಗಿ ಸಾಥ್ ಕೊಡಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಆದ್ಮೇಲೆ ಭಾರತೀಯ ಹವಾಮಾನ ಇಲಾಖೆಯ ನಿರ್ದೇಶಕರಾಗಿರುವಂತಹ ಸಿ ಎಸ್ ಪಾಟೀಲ್ ಅವರು ಎಂದಿನಂಗೆ ನಮಗ ಹವಾಮುನ್ಸೂಚನೆಯನ್ನ ನೀಡ್ತಾ ಇದ್ದಾರೆ. ಅವರು ಹೇಳುವಂತಹ ಸೂಚನೆಗಳನ್ನ ಕೇಳಿ ಮುಂದುವರಿಯು. ನಮಸ್ಕಾರಗಳು, ನಾನು ಸಿ ಎಸ್ ಪಾಟೀಲ್, ವಿಜ್ಞಾನಿ ಹಾಗೂ ನಿರ್ದೇಶಕರು, ಭಾರತೀಯ ಹವಾಮಾನ ಇಲಾಖೆ, ಬೆಂಗಳೂರು. ನಾನು ಜುಲೈ 26 ಜುಲೈ 30 ಹವಾಮಾನ ಮುನ್ಸೂಚನೆಯನ್ನು ವಿವರಿಸುತ್ತೇನೆ. ಈಗಿರುವ ಹವಾಮಾನದ ಸ್ಥಿತಿ ಏನಂದರೆ, ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಸರ್ಕ್ಯುಲೇಷನ್ 1.5 ಮತ್ತು 5.8 ಕಿಲೋಮೀಟರ್ ಎತ್ತರದಲ್ಲಿ ಇದೆ. ಇದರ ಪ್ರಭಾವದಿಂದ ಜುಲೈ 28 ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಜುಲೈ 26 ಜುಲೈ 30 ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ. ಆದ್ಮೇಲೆ ಕಳೆದ ದಿನಗಳಲ್ಲಿ ಏನು ಕುಂಭದ್ರೋಣ ಮಳೆಯಾಯಿತು ಮಹಾರಾಷ್ಟ್ರದೊಳಗ, ಕರ್ನಾಟಕದ ಕರಾವಳಿ ಒಳಗ, ದಕ್ಷಿಣ ಕರ್ನಾಟಕದೊಳಗ ಎಲ್ಲಾ ಕಡೆ ಎಡೆಬಿಡದೆ ಏನು ಮಳೆ ಸುರಿತು. ಅಂತಹ ಮಳೆಯಿಂದಾಗಿ ನದಿಗಳು ತುಂಬಿ ಹರಿತಾ ಇದ್ದಾವ. ನಮ್ಮ ಭಾಗದ ಪ್ರಮುಖ ನದಿಗಳಾದಂತಹ ಕೃಷ್ಣಾ ಇರಬಹುದು, ಭೀಮಾ ಇರಬಹುದು, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರ ಇವೆಲ್ಲ ತುಂಬಿ ಹರಿತಾ ಇದ್ದಾವೆ. ಜಲಾಶಯಗಳಿಗೆ ಲಕ್ಷ ಲಕ್ಷ ಕ್ಯೂಸೆಕ್ಸ್ ಗಳಷ್ಟು ನೀರು ಒಳಹರಿವು ಬರ್ತಾ ಇದೆ. ಅದೇ ರೀತಿಯಾಗಿ ಹೊರಗು ಕೂಡ ಬಿಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದೊಳಗ ನದಿಯೊಳಗ ಪ್ರವಾಹ ಬಂದು ಉಕ್ಕಿ ಹರಿತಾ ಇದ್ದಾವ. ಉಕ್ಕಿ ಹರಿಯುವಂತಹ ನದಿಯನ್ನ, ಹಳ್ಳಗಳನ್ನ ನೋಡುದು ಒಂದು ಕಣ್ಣಿಗೆ ಹಬ್ಬ. ಆದ್ರೆ ಅಂಥ ಪ್ರವಾಹದಿಂದ ಸಂಕಟಗಳು ಉದ್ಭವ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲೆಂದರಲ್ಲಿ ನೀರು ನುಗ್ಗಿ ಅನೇಕ ಸಂಕಷ್ಟಗಳನ್ನ ತಂದು ಒಡ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ಒಳಗ ಜಿಲ್ಲಾಡಳಿತಗಳು ನಮ್ಮ ಜನರಿಗೆ ಸುರಕ್ಷಿತವಾಗಿರ್ರಿ, ಮುಂಜಾಗ್ರತೆಯನ್ನು ತಗೊಳ್ರಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾವೆ. ಅದಕ್ಕೆ ನಾವು ಕೂಡ ದನಿಗೂಡಿಸ್ತಾ ಇದ್ದೀವಿ. ಆದ್ಮೇಲೆ ಇಂಥ ಒಂದು ಸಂದರ್ಭದೊಳಗ ನದಿ ಪಾತ್ರದೊಳಗಿರುವಂತವ್ರು, ನದಿ ಸುತ್ತಮುತ್ತಲ ಇರುವಂತವ್ರು ಬಹಳಷ್ಟು ಕಾಳಜಿಯನ್ನ ವಹಿಸಬೇಕು. ಸುರಕ್ಷಿತವಾದಂತಹ ಸ್ಥಳಗಳಿಗೆ ಹೋಗಬೇಕು. ತಮ್ಮ ಜನ ಜಾನುವಾರು ಮಕ್ಕಳನ್ನ ಆಸ್ತಿ ಪಾಸ್ತಿಯನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದ್ರ ಕಡೆ ಲಕ್ಷ ವಹಿಸಬೇಕು. ಈ ಎಲ್ಲ ವಿಚಾರಗಳನ್ನ ತಾವು ಗಮನವಿಟ್ಟು ಅದರ ಪ್ರಕಾರ ಚಟುವಟಿಕೆಗಳನ್ನ ಹಮ್ಮಿಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾರ್ಯಾರಿಗೆ ಇಂಥ ಒಂದು ವಿಚಾರಗಳು ಗೊತ್ತಿರೋದಿಲ್ಲ ಅವರಿಗೂ ಕೂಡ ತಾವು ಸಹಕಾರ ನೀಡಿ, ಅವರಿಗೂ ಕೂಡ ಮನವರಿಕೆಯಾಗುವಂತಹ ಒಂದು ಮಾಹಿತಿಯನ್ನ ನೀಡುವಂತಹ ಒಂದು ಸಹಕಾರ ಕೊಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ಒಂದೆರಡು ತಾಂತ್ರಿಕ ಶಬ್ದಗಳ ಬಳಕೆ ಬಗ್ಗೆ, ಅವುಗಳ ಅರ್ಥ ಏನಾಗ್ತದ ಅನ್ನೋದನ್ನ ತಮಗೆ ಹೇಳಿ ತಮ್ಮ ಜೊತೆಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಅನಿಸ್ತದ. ಯಾಕಪ್ಪ ಅಂತಂದ್ರ, ಈ ಶಬ್ದಗಳನ್ನ ಕೇಳಿದ್ರ ನಿಮಗ ಸಂಪೂರ್ಣವಾಗಿ ವಿಷಯ ಏನು ಅದ ಅನ್ನೋದು ಅರ್ಥ ಆಗ್ಬೇಕು. ಆದ್ರಿಂದ ಈ ಪದಗಳ ಮಾಹಿತಿ ತಮಗ ಇರಬೇಕಾಗ್ತದ. ಆ ಪದಗಳು ಅಂತಂದ್ರ, ಸಾಮಾನ್ಯವಾಗಿ ನಾವು ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಎಷ್ಟದ ಅನ್ನೋದಕ್ಕ ಒಂದು ಟರ್ಮ್ ಬಳಸ್ತೀವಿ. ಅದನ್ನ ಇಂಗ್ಲಿಷ್ನೊಳಗ TMC ಅಂತ ಹೇಳಿ ಕರಿತೀವಿ. ಆಮೇಲೆ ಜಲಾಶಯದಿಂದ ಹೊರಗೆ ಹೋಗುವಂತಹ ನೀರು ಅಥವಾ ಜಲಾಶಯಕ್ಕ ಹರಿದು ಒಳಗ್ ಬರುವಂತಹ ನೀರು, ಇವುಗಳನ್ನ ಕ್ಯೂಸೆಕ್ಸ್ ಅನ್ನುವಂತಹ ಒಂದು ಪದದಿಂದ ಹೇಳ್ತಾ ಇದ್ದಾರೆ. ಇಂಗ್ಲಿಷ್ನೊಳಗ ಕ್ಯೂಸೆಕ್ಸ್ ಅಂತ ಹೇಳಿ ಕರೀತಾರ. ಇವೆರಡು ಪದಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕ್ಯೂಸೆಕ್ಸ್ ಅಂದ್ರೆ ಏನು, TMC ಅಂತಂದ್ರೆ ಏನು, ಇವನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರ ನಿಮಗ ಕೆಲವೊಂದಿಷ್ಟು ಈ ನೀರಾವರಿ ವಿಷಯ ತಿಳ್ಕೊಳ್ಳೋದಕ್ಕ, ಕೃಷಿ ವಿಷಯ ತಿಳ್ಕೊಳ್ಳೋದಕ್ಕ ಬಹಳಷ್ಟು ಅನುಕೂಲ ಆಗ್ತದ ಅಂತ ಹೇಳಿ ನಮ್ಮ ಭಾವನೆ. ಸಾಮಾನ್ಯವಾಗಿ ಜಲಾಶಯದೊಳಗ ನೀರಿನ ಸಂಗ್ರಹ ಎಷ್ಟದ ಅನ್ನೋದನ್ನ TMC ಒಳಗ ಹೇಳ್ತಾರ. ಉದಾಹರಣೆಗೆ ಹೇಳಬೇಕು ಅಂತಂದ್ರ, ಈಗೇನು ನಮ್ಮಲ್ಲಿ ಡ್ಯಾಮ್ಗಳದಾವ, ಆಲ್ಮಟ್ಟಿ ಡ್ಯಾಮ್ ಅನ್ನೇ ತಗೊಳ್ರಿ ಅಥವಾ ನಾರಾಯಣಪುರ ಡ್ಯಾಮ್ ಅನ್ನೇ ತಗೊಳ್ರಿ. ಆಲ್ಮಟ್ಟಿ ಡ್ಯಾಮ್ನೊಳಗ ಎಷ್ಟು ನೀರದ ಅನ್ನೋದನ್ನ TMC ಒಳಗ ಹೇಳ್ತಾರ. ಈ ಡ್ಯಾಮಿನ ಒಂದು ಸಾಮರ್ಥ್ಯ, ಸಂಗ್ರಹ ಸಾಮರ್ಥ್ಯ, ಅದರೊಳಗೆ ಎಷ್ಟು ನೀರು ಹಿಡಿತದ ಅನ್ನುವಂಥದ್ದನ್ನ TMC ಒಳಗ ಹೇಳ್ತಾರ. ಆಲ್ಮಟ್ಟಿ ಡ್ಯಾಮ್ನೊಳಗ ಗರಿಷ್ಠ ಸಂಗ್ರಹ ಸಾಮರ್ಥ್ಯ 123 TMC ಅಂತ ಹೇಳಿ. 123 TMC ಅಷ್ಟು ನೀರು ನಾವು ಆಲ್ಮಟ್ಟಿ ಜಲಾಶಯದೊಳಗ ಸಂಗ್ರಹ ಮಾಡಬಹುದು ಅಂತ ಹೇಳಿ. ನಾರಾಯಣಪುರ ಡ್ಯಾಮ್ನೊಳಗ ಅದರ ಸಾಮರ್ಥ್ಯ ಎಷ್ಟದ, ಅದು 33 TMC ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಂಗಾದ್ರೆ TMC ಅಂತಂದ್ರೆ ಏನು, ಇದು ನಾವು ತಿಳ್ಕೊಳ್ಬೇಕಾದಂತಹದ್ದು. TMC ಅಂತಂದ್ರ ಇದು ಶಾರ್ಟ್ ಫಾರ್ಮ್. ಎದ್ರದ ಶಾರ್ಟ್ ಫಾರ್ಮ್, 1000 million ಕ್ಯೂಬಿಕ್ ಫೀಟ್ ಆಫ್ ವಾಟರ್, ಅಂದ್ರ 1000 ದಶಲಕ್ಷ ಘನ ಅಡಿಗಳಷ್ಟು ನೀರು. ಇನ್ನೊಮ್ಮೆ ಹೇಳ್ತೀನಿ, 1000 ದಶಲಕ್ಷ ಘನ ಅಡಿಗಳಷ್ಟು ನೀರು ಅಂತಂದ್ರ 1 TMC ಅಂತ ಅರ್ಥ. ಇದೆಷ್ಟಾಗ್ತದ, ಒಂದ್ರ ಮುಂದ 9 ಶೂನ್ಯಗಳನ್ನ ಕೊಟ್ಟಾಗ ಯಾವ ಅಂಕಿ ಬರ್ತದನೋ ಅದೇ ಅಂಕಿ ಒಂದು ಟಿಎಂಸಿ ಆಗ್ತದ. ಯಾವ ಅಂಕಿ ಬರ್ತದ ನಮಗ? ಒಂದ್ರ ಮುಂದೆ 9 ಶೂನ್ಯಗಳನ್ನು ಕೊಟ್ಟಾಗ 100 ಕೋಟಿ ನಮಗ ಸಿಗ್ತದ. 100 ಕೋಟಿ ಘನ ಅಡಿಗಳಷ್ಟು ನೀರನ್ನ ನಾವು 1 TMC ಅಂತ ಹೇಳಿ ಕರಿತೀವಿ. ಇಲ್ಲಿ ಇನ್ನೂ ನಾವು ಸರಳೀಕರಣ ಮಾಡಬೇಕಾಗಿದೆ. ಘನ ಅಡಿ ನೀರು ಅಂತಂದ್ರೆ ಎಷ್ಟು? ಈಗ 100 ಕೋಟಿ ಘನ ಅಡಿಗಳಷ್ಟು ನೀರು ಅಂತಂದ್ರ 1 TMC. ಆಲಮಟ್ಟಿ ಡ್ಯಾಮಿನ ಸಾಮರ್ಥ್ಯ ಎಷ್ಟು? 123 TMC. ಅಂದ್ರ 100 ಕೋಟಿ ಘನ ಅಡಿಗಳಷ್ಟು ನೀರಿಗೆ 123 ಅಂಕಿಯಿಂದ ಗುಣಾಕಾರ ಮಾಡಿದ್ರ ಎಷ್ಟು ಬರ್ತದನೋ ಅಷ್ಟು ನೀರು ಆಲಮಟ್ಟಿ ಡ್ಯಾಮ್ನೊಳಗ ಹಿಡಿತದ ಅನ್ನುವಂತ ಅರ್ಥ ಇಲ್ಲಿ ಬರ್ತದ. ಅಂದ್ರ ಇದು ನಮಗ ಕಲ್ಪನೆಗೆ ಬಿಟ್ಟಂತಹದ್ದು. ಎಷ್ಟು ನೀರದ, ಎಷ್ಟು ಅಗಾಧ ಪ್ರಮಾಣದ ನೀರದ ಅನ್ನುವಂಥದ್ದು ನಮಗ ಈ ಅಂಕಿಗಳ ಮೂಲಕ ಗೊತ್ತಾಗೋದಿಲ್ಲ. ಆದ್ರಿಂದ ನಾವು ಇದನ್ನ ಲೀಟರ್ನೊಳಗ ನಾವು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ಬಹುಶಃ ನಿಮಗ ಅದು ಸಂಪೂರ್ಣವಾಗಿ ಒಂದು ಐಡಿಯಾ ಬರ್ತದ. ಒಂದು ಘನ ಅಡಿ ನೀರು ಅಂತಂದ್ರ 1 ಫೂಟ್ ಉದ್ದ, 1 ಫೂಟ್ ಅಗಲ, 1 ಫೂಟ್ ಆಳ ಇರುವಂತಹ ಘನದೊಳಗ ಎಷ್ಟು ನೀರು ಹಿಡಿತದನೋ ಅಷ್ಟು 1 ಘನ ಅಡಿ ನೀರು ಅಂತೇಳಿ. 1 ಘನ ಅಡಿ ಸ್ಥಳದೊಳಗ ಎಷ್ಟು ನೀರು ಹಿಡಿತದ ಗೊತ್ತಾ? 28.31 ಲೀಟರ್ನಷ್ಟು. 1 ಘನ ಅಡಿ ನೀರು ಅಂತಂದ್ರ 28.31 ಲೀಟರ್ನಷ್ಟು ನೀರು 1 ಘನ ಅಡಿ ಅಂತೇಳಿ ಹೇಳ್ತೀವಿ. ಅಂದ್ರ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೀವು, 100 ಕೋಟಿ ಘನ ಅಡಿ ನೀರು ಅಂತಂದ್ರ 2831 ಕೋಟಿ ಲೀಟರ್ಗಳು. ಅರ್ಥ ಆಯ್ತಲ್ಲ? ಹಂಗಾದ್ರ 1 TMC ಅಂತಂದ್ರ 2831 ಕೋಟಿ ಲೀಟರ್ಗಳು. ಎಷ್ಟು ಅಗಾಧ ಪ್ರಮಾಣದ ನೀರನ್ನ ನಾವು ಇಲ್ಲಿ ಲೀಟರ್ಗಳಲ್ಲಿ ಹೇಳ್ತಾ ಇದ್ದೀವಿ. ಅಂದ್ರ ನಿಮಗ ಈಗ ಅರ್ಥ ಆಯ್ತು ಅಂತ ಹೇಳಿ ತಿಳಿತೀನಿ. 1 TMC ನೀರು ಅಂತಂದ್ರ 2831 ಕೋಟಿ ಲೀಟರ್ಗಳಷ್ಟು. ಇಷ್ಟು ನೀವು ಲೆಕ್ಕ ತಿಳ್ಕೊಂಡ್ ಬಿಟ್ರಿ ಅಂತಂದ್ರೆ ಈ ತಾಂತ್ರಿಕ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕ ಸರಳ ಆಗ್ತದ. ಇನ್ನು ಮುಂದೆ ಹೋಗಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದೆರಡು ವಿಚಾರಗಳನ್ನ ತಿಳ್ಕೊಳ್ಳೋಣ. ಈಗ ಜಲಾಶಯದೊಳಗ ಎಷ್ಟು ನೀರದ ಅಂತೇಳಿ TMC ಒಳಗ ನಾವು ಹೇಳ್ತಾ ಇದ್ದೀವಿ. ಆದ್ರ ಜಲಾಶಯದಿಂದ ಕೆಲವೊಮ್ಮೆ ನಾವು ಇಷ್ಟೇ ಪ್ರಮಾಣದ ನೀರನ್ನ ಬಿಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇರ್ತೀವಿ. ಈಗಾಗಲೇ ಹೇಳ್ದಂಗ ನೀರಿನ ಒಳಹರಿವು ಮತ್ತ ಹೊರಹರಿವು ಕ್ಯೂಸೆಕ್ಸ್ ನೊಳಗ ಇರ್ತದ ಅನ್ನುವಂತ ಮಾತನ್ನ ನಾನು ತಮಗ ಹೇಳಿದೆ. ಕ್ಯೂಸೆಕ್ಸ್ ಅಂತಂದ್ರೆ ಏನು? ಕ್ಯೂಸೆಕ್ಸ್ ಅಂತಂದ್ರ ನೀರಿನ ವೇಗವನ್ನ ಹೇಳ್ತದ, ಅದರ ಜೊತೆಗೆ ನೀರಿನ ಪ್ರಮಾಣವನ್ನು ಕೂಡ ಅದು ಹೇಳ್ತದ. ಹೆಂಗ? ಕ್ಯೂಸೆಕ್ಸ್ ಅನ್ನುವಂತ ಪದವನ್ನ ಯಾವಾಗ ಬಳಸ್ತಾರ ಅಂತಂದ್ರ ಡ್ಯಾಮಿಗೆ ಒಳ ಬರುವಂತಹ ಹರಿವು 1 ಸೆಕೆಂಡ್ಗೆ ಎಷ್ಟಿರ್ತದ ಅನ್ನುವಂತ ಮಾತು ಬಂದಾಗ ಕೂಡ ಅದನ್ನ ಉಪಯೋಗ ಮಾಡ್ತಾರ. ಡ್ಯಾಮಿನಿಂದ ಹೊರಹೋಗುವಂತಹ ನೀರು 1 ಸೆಕೆಂಡ್ಗೆ ಎಷ್ಟು ವೇಗವಾಗಿ ಹೋಗ್ತಾ ಇದೆ, ಎಷ್ಟು ಪ್ರಮಾಣದೊಳಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಕ್ಯೂಸೆಕ್ಸ್ ದೊಳಗ ಹೇಳ್ತಾರ. ಉದಾಹರಣೆಗೆ ಹೇಳಬೇಕು ಅಂತಂದ್ರ ಈಗ ನಾರಾಯಣಪುರ ಡ್ಯಾಮಿನಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರು ಹೊರ ಬಿಡಲಾಗುತ್ತಿದೆ ಅಂತ ಹೇಳಿದಾಗ 1 ಸೆಕೆಂಡ್ಗೆ 1 ಲಕ್ಷ ಘನ ಅಡಿಗಳಷ್ಟು ನೀರನ್ನ ಹೊರಗೆ ಬಿಡ್ತಾ ಇದ್ದಾರೆ ಅನ್ನುವಂತ ಒಂದು ಅರ್ಥ ಅಲ್ಲಿ ಬರ್ತದೆ. ಅದೇ ರೀತಿಯಾಗಿ ನದಿಯ ಒಳಹರಿವು 50,000 ಕ್ಯೂಸೆಕ್ಸ್ ಅದ ಅಂತಂದ್ರ 1 ಸೆಕೆಂಡ್ಗೆ ಡ್ಯಾಮಿಗೆ 50,000 ಘನ ಅಡಿಗಳಷ್ಟು ನೀರು ಬರ್ತಾ ಇದೆ ಅನ್ನುವಂತ ಸೂಚನೆ ನಮಗ ಅಲ್ಲಿ ಸಿಗ್ತದ. ಅಂದ್ರ ಕ್ಯೂಸೆಕ್ಸ್ ಅನ್ನುವಂಥದ್ದಕ್ಕ ಟೈಮ್ ಸೇರಿಕೊಂಡು ನೀರು ಒಳಗ್ ಬರುವಂತಹ ಪ್ರಮಾಣ ಎಷ್ಟದ, ಹೊರಗೆ ಹೋಗುವಂತಹ ಪ್ರಮಾಣ ಎಷ್ಟದ ಅನ್ನೋದನ್ನ ಆ ಒಂದು ತಾಂತ್ರಿಕ ಶಬ್ದದ ಮೂಲಕ ಹೇಳ್ತಾ ಇದ್ದಾರೆ. ಇಲ್ಲಿ ಈ TMC ಮತ್ತು ಕ್ಯೂಸೆಕ್ಸ್ ಎರಡನ್ನ ಸಂಬಂಧಿಸಿ ನಾವು ವಿಚಾರಗಳನ್ನ ತಿಳ್ಕೋಬೇಕಾಗ್ಯದ. ಉದಾಹರಣೆಗೆ ಹೇಳಬೇಕು ಅಂತಂದ್ರ ನಮಗ 1 TMC ನೀರು ಬೇಕಾಗಿದೆ. ನಮ್ಮ ಹೊಲಗಳಿಗೆ ನೀರು ಉಣಿಸೋದಕ್ಕ ನಮಗ 1 TMC ನೀರು ಬೇಕು, ಅಥವಾ ನಮ್ಮ ನಗರಕ್ಕ 1 TMC ಕುಡಿಯುವ ನೀರು ಬೇಕಾಗ್ಯದ, ಇಷ್ಟು ನೀರನ್ನ ನೀವು ಡ್ಯಾಮ್ ನಿಂದ ಬಿಡ್ರಿ ಅಂತಂದಾಗ ಅವ್ರು ಎಷ್ಟು ಪ್ರಮಾಣದ ನೀರನ್ನ ಎಷ್ಟು ಸಮಯ ಬಿಡ್ತಾರ ಅನ್ನೋದನ್ನ ನಾವು ಲೆಕ್ಕ ಹಾಕಬೇಕಾಗ್ತದ. ಅವಾಗ ಇಲ್ಲಿ ಕ್ಯೂಸೆಕ್ಸ್ ಮತ್ತ TMC ಯಾವ ರೀತಿ ಸಂಬಂಧ ಅದಾವ ಅನ್ನೋದನ್ನ ನಾವು ಗಮನಿಸಬೇಕು. ಈಗ 1 TMC ನೀರು ನಮಗ್ ಬೇಕಾಯ್ತು ಅಂತಂದ್ರ ಡ್ಯಾಮಿನಿಂದ 11,000 ಕ್ಯೂಸೆಕ್ಸ್ ನೀರನ್ನ 1 ದಿವಸ ಬಿಟ್ರೆ 1 TMC ಅಷ್ಟು ನೀರನ್ನ ನಾವು ಪಡಿತಾ ಇದ್ದೀವಿ. ಹೌದಾ? ಅಂದ್ರೆ 11,000 ಘನ ಅಡಿಗಳಷ್ಟು ನೀರು 1 ಸೆಕೆಂಡ್ಗೆ ಗೇಟ್ ಮೂಲಕ ಹರಿದು ಹೋಗ್ತಾ ಇದೆ. ಅದು 1 ದಿವಸದೊಳಗೆ ಎಷ್ಟು ನೀರು ಹರಿದು ಹೋಗ್ತದಲ್ಲ ಅಷ್ಟು ನೀರು 1 TMC ಸಮ, ಅಂದ್ರ 2831 ಕೋಟಿ ಲೀಟರ್ಗೆ ಸಮ ಅನ್ನುವಂತ ವಿಚಾರ ಈಗ ತಮಗ ಗೊತ್ತಾಗಬೇಕು. 1 TMC ನೀರು ಎಷ್ಟು ಹೊತ್ತು ನಾವು ಬಳಸಬಹುದು ಅನ್ನುವಂತ ವಿಚಾರ ಬಂದಾಗ ಸಾಮಾನ್ಯವಾಗಿ ಸರಾಸರಿಯಾಗಿ ನಾವು ಹೇಳೋದಾಯ್ತಪ್ಪ ಅಂತಂದ್ರೆ ಒಂದು TMC ನೀರನ್ನ 10,000 ಎಕರೆ ಪ್ರದೇಶಕ್ಕೆ 1 ವರ್ಷದವರೆಗೆ ನಾವು ನೀರಾವರಿಗಾಗಿ ಬಳಸಬಹುದು ಅನ್ನುವಂತಹ ವಿಚಾರವನ್ನ ತಾವು ಗಮನಿಸಬೇಕು. ಈಗ ತಮಗ ಕ್ಯೂಸೆಕ್ಸ್ ಅನ್ನೋದು ಗೊತ್ತಾಯ್ತು, TMC ಅನ್ನೋದು ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೀವಿ. ಇಂತಹ ವಿಷಯಗಳನ್ನ ನಾವು ತಮಗ ಅವಾಗವಾಗ ತಿಳಿಸ್ತಾ ಇರ್ತೀವಿ. ಮತ್ತ ತಾವು ಕೂಡ ಯಾವ ವಿಷಯ ಬೇಕು, ತಮಗೆ ಯಾವ್ದು ತಿಳಿಬೇಕಾಗ್ಯದ ಅನ್ನೋದ್ರ ಬಗ್ಗೆ ನಮಗೆ ಏನಾದ್ರೂ ಹೇಳಿದ್ರಿ ಅಂತಂದ್ರ ನಾವು ಆ ವಿಷಯವನ್ನ ತಮಗ ಕೊಡೋದಕ್ಕ ಪ್ರಯತ್ನ ಮಾಡ್ತೀವಿ. ಆದ್ಮೇಲೆ ಕೆಲವು ಡ್ಯಾಮ್ಗಳ ಬಗ್ಗೆ, ಅವುಗಳ TMC ಸಾಮರ್ಥ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೊಯ್ನಾ ಡ್ಯಾಮ್ ಕೇಳಿರಿ, ಕೃಷ್ಣಾ ನದಿಗೆ ಅಡ್ಡಲಾಗಿ ಮಹಾರಾಷ್ಟ್ರದೊಳಗಿರುವಂತಹದ್ದು. ಅದರ ಕೆಪಾಸಿಟಿ 105 TMC. ವಾರಣಾ ಅಂತ ಹೇಳಿ ಇನ್ನೊಂದು ಡ್ಯಾಮ್ ಅದ, ಸಣ್ಣ ಡ್ಯಾಮ್ ಅದ, 34 TMC ಅದರ ಸಾಮರ್ಥ್ಯ. ಈಗಾಗಲೇ ಆಲ್ಮಟ್ಟಿದ್ ಹೇಳಿದೆ, ನಾರಾಯಣಪುರದ ಹೇಳಿದೆ. ಆಲ್ಮಟ್ಟಿ 123, ಬಹಳ ದೊಡ್ಡ ಡ್ಯಾಮ್ ಇದು. ನಾರಾಯಣಪುರ 33. ಹಿಡಕಲ್ ಜಲಾಶಯ ಘಟಪ್ರಭಾ ನದಿಗೆ ಅಡ್ಡಲಾಗಿರುವಂತಹದ್ದು, ಅದು 51 ಅದರ ಸಾಮರ್ಥ್ಯ. ತಮಿಳುನಾಡಿನೊಳಗಿರುವಂತಹ ಮೆಟ್ಟೂರು ಡ್ಯಾಮ್ ಕಾವೇರಿ ನದಿಗೆ ಅಡ್ಡಲಾಗಿರುವಂತಹದ್ದು, ಅದು 93.5 TMC ಸಾಮರ್ಥ್ಯ ಅದರದು. ತುಂಗಭದ್ರಾದು 101 TMC. ನಮ್ದೇ ಆಗಿರುವಂತಹ ಬೀದರ್ನೊಳಗ ಇರುವಂತಹ ಕಾರಂಜಾ ಡ್ಯಾಮ್ ಇಂದು 7.6 TMC ಇದು. ಮಲಪ್ರಭಾ 38 TMC. ಈ ರೀತಿ ಜಲಾಶಯಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯದ ಮೇಲೆ ಇಷ್ಟು TMC, ಅಷ್ಟು TMC ಅಂತ ಹೇಳಿ ಒಂದು ಸಾಮರ್ಥ್ಯ TMC ಒಳಗ ಇರ್ತದ ಅನ್ನೋದನ್ನ ಗಮನಿಸಬೇಕು. ಆದ್ಮೇಲೆ ಈಗ ಪುಷ್ಯ ಮಳೆಯ ಅವಧಿ ನಡೆದದ. ತಮಗ ಈಗಾಗಲೇ ಗೊತ್ತಿರುವಂಗ ಇದು ಜುಲೈ 19ಕ್ಕ ಪ್ರವೇಶ ಆಗ್ಯದ. ಆಗಸ್ಟ್ 2ರ ತನಕ ಈ ಪುಷ್ಯ ಮಳೆಯ ಅವಧಿ ಇರ್ತದ. ಪುಷ್ಯ ಈ ಸಲ ಅಲ್ಪ ವೃಷ್ಟಿಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂಗಾರು ದುರ್ಬಲ ಆಗ್ತದ ಈ ಸಮಯದೊಳಗ ಅನ್ನುವಂತಹ ಮಾತು ಅದ. ಕೆಲವು ಕಡೆ ಸುರಿಮಳೆ ಸಂಭವದ, ಕರಾವಳಿ ಮಲೆನಾಡುಗಳಲ್ಲಿ ಜಡಿ ಮಳೆ ಅನ್ನುವಂತಹ ಮಾತದ. ಉತ್ತರ ಕರ್ನಾಟಕದೊಳಗ ಬಿಸಿಲಿನಿಂದ ಕೂಡಿದಂತಹ ಮಳೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಭಾರತದೊಳಗ ಕೆಲವು ಕಡೆ ಪ್ರವಾಹ ಭೀತಿ ಅದ ಅನ್ನುವಂತಹ ಮಾತು ಅದ. 1 ಮತ್ತು 4ನೇ ಚರಣಗಳಲ್ಲಿ ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಒಳಗ ನಿರಂತರ ಮಳೆ ಸಂಭವ ಅನ್ನುವಂತಹ ವಿಚಾರ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ದಿನಾಂಕ ಜುಲೈ 26, 28, 31, ಆಗಸ್ಟ್ 1, 2 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನೊಮ್ಮೆ ದಿನಾಂಕಗಳನ್ನ ಗಮನಿಸಬೇಕು. ಜುಲೈ 28, 31, ಆಗಸ್ಟ್ 1 ಮತ್ತು 2ನೇ ತಾರೀಕು ಉತ್ತಮ ಮಳೆಯ ನಿರೀಕ್ಷೆ ಮಾಡಬಹುದು. ಇದು ಪುಷ್ಯ ಮಳೆ ಆಯ್ತು. ಇನ್ನ 2ನೇ ತಾರೀಕು ಮತ್ತೊಂದು ಮಳೆ ಹೂಡ್ತಾ ಇದೆ, ಆಶ್ಲೇಷ ಮಳೆ. ಆಶ್ಲೇಷ ಮಳೆ ಆಗಸ್ಟ್ 16 ತನಕ ಇದರ ಅವಧಿ ಇರ್ತದ. ಈ ಸಲ ಆಶ್ಲೇಷ ಮಳೆ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಲವು ಕಡೆ ಬಿರುಗಾಳಿಯಿಂದ ಕೂಡಿದಂತಹ ಜಡಿ ಮಳೆ ಸುರಿಬಹುದು ಅನ್ನುವಂತಹ ಮಾತದ. ರಾಜ್ಯದೊಳಗ ಮುಂಗಾರು ಈ ಸಮಯದೊಳಗ ಚುರುಕಾಗ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮೋಡ ಕವಿದ ವಾತಾವರಣ ಕೆಲವು ಕಡೆ ಇರಬಹುದು. 1 ಮತ್ತು 2ನೇ ಚರಣಗಳಲ್ಲಿ ಉತ್ತಮ ವೃಷ್ಟಿಯೋಗ ಅದ. 3 ಮತ್ತು 4ನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಮಳೆ ಆಗಬಹುದು ಅಂತ ಹೇಳಿ ಸೂಚಿಸ್ತಾ ಇದ್ದಾರೆ. ದಕ್ಷಿಣ ಒಳನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ತೇವಾಂಶ ಈ ಸಂದರ್ಭದೊಳಗ ಹೆಚ್ಚಾಗ್ತದ ಅನ್ನುವಂತಹ ಮಾತದ. ದಿನಾಂಕ ಆಗಸ್ಟ್ 3, 4, 5, 7, 9, 11, 13, 14 ಈ ದಿನಗಳಂದು ಉತ್ತಮ ಮಳೆ ಆಗುವುದು ಆಶ್ಲೇಷ ಸಂದರ್ಭದೊಳಗ ಅನ್ನುವಂತಹ ಸೂಚನೆ ಅದ. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಆಗಸ್ಟ್ 3, 4, 5, 7, 9, 11, 13, 14 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವ ವಾರ ಅಂದ್ರ ಬುಧವಾರ ಜುಲೈ 28ರಿಂದ ಬರುವ ಮಂಗಳವಾರ ಆಗಸ್ಟ್ 3 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಮುಂದಿರುವಂತಹ ವಾರದೊಳಗ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಈ ವಾರದೊಳಗ ನಾವು ಅಲ್ಲಲ್ಲಿ ಹಗುರವಾಗಿ ಮಳೆಯನ್ನ ಪಡೆಯುವ ಸಾಧ್ಯತೆಗಳು ಅದಾವ. ಅದರ ಜೊತೆಗೆ ಒಳ್ಳೆ ಬಿಸಿಲಿನ ವಾತಾವರಣ, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಈ ತರ ವಿಭಿನ್ನವಾದಂತಹ ವಾತಾವರಣದ ಸನ್ನಿವೇಶಗಳನ್ನ ನಾವು ನೋಡಬಹುದಾಗಿದೆ. ವಿಶೇಷವಾಗಿ ತಾವು ಬಿಸಿಲಿಗಾಗಿ ಕಾಯ್ತಾ ಇದ್ದೀರಿ, ಮಳೆ ಹೊರಪು ಕೊಟ್ಟರೆ ಮುಂದಿನ ಕೆಲಸಗಳಿಗೆ ಅನುಕೂಲ ಆಗ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀರಿ. ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಇರಬಹುದಾಗಿದೆ ಅಂತ ಹೇಳಿ ತಜ್ಞರು ಸುಳಿವು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆ ಆದರೂ ಸಹಿತ ತಮಗೆ ಏನು ಹೊರಪು ಬೇಕು, ಸಾಕಷ್ಟು ಬಿಸಿಲನ್ನ ಈ ವಾರ ತಾವು ಪಡಿಬಹುದು ಅಂತ ಹೇಳಿ ಅನಿಸ್ತದ. ತಮ್ಮ ಎಲ್ಲ ಕೃಷಿ ಚಟುವಟಿಕೆಗಳಿಗೆ, ಅದು ಬಿತ್ತನೆ ಇರಬಹುದು ಅಥವಾ ಬಿತ್ತನೆ ಆದ ನಂತರದ ಚಟುವಟಿಕೆಗಳಿರಬಹುದು, ಸ್ಪ್ರೇ ಮಾಡುವಂತಹದ್ದಿರಬಹುದು, ಇಂತಹ ಎಲ್ಲ ಚಟುವಟಿಕೆಗಳಿಗೆ ತಮಗೆ ಈ ವಾರ ಅನುಕೂಲ ಆಗುವಂತಹ ದೃಶ್ಯ ನಾವು ನೋಡಬಹುದಾಗಿದೆ. ಇದು ಸ್ಥೂಲವಾಗಿ ಆಯ್ತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು 80%, ಗುರುವಾರ 29ನೇ ತಾರೀಕು, ಶುಕ್ರವಾರ 30ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಶನಿವಾರ ಜುಲೈ 31ನೇ ತಾರೀಕು ಮತ್ತ ಮಂಗಳವಾರ ಆಗಸ್ಟ್ 3ನೇ ತಾರೀಕು 70%, ರವಿವಾರ 1ನೇ ತಾರೀಕು, ಸೋಮವಾರ 2ನೇ ತಾರೀಕು ಆಗಸ್ಟ್ ಮಳೆಯ ಸಾಧ್ಯತೆಗಳು 65% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 29, ಶುಕ್ರವಾರ 30, ಮಳೆಯ ಸಾಧ್ಯತೆಗಳು 50%, ಶನಿವಾರ ಜುಲೈ 31 ಮತ್ತ ರವಿವಾರ ಆಗಸ್ಟ್ 1ನೇ ತಾರೀಕು, ಅಲ್ಲದೆ 3ನೇ ತಾರೀಕು ಮಂಗಳವಾರ ಮಳೆಯ ಸಾಧ್ಯತೆಗಳು 70%, ಸೋಮವಾರ ಆಗಸ್ಟ್ 2ನೇ ತಾರೀಕು 65% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ರಾಯಚೂರು ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು, ಶನಿವಾರ 31ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 29ನೇ ತಾರೀಕು 50%, ಶುಕ್ರವಾರ 30ನೇ ತಾರೀಕು, ಅಲ್ಲದೆ ಮಂಗಳವಾರ ಆಗಸ್ಟ್ 3ನೇ ತಾರೀಕು ಮಳೆಯ ಸಾಧ್ಯತೆಗಳು 40%, ರವಿವಾರ ಆಗಸ್ಟ್ 1 ಮತ್ತು ಸೋಮವಾರ ಆಗಸ್ಟ್ 2ನೇ ತಾರೀಕು 30% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆಯ ಸಾಧ್ಯತೆಗಳು ಅದಾವ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು, ಸೋಮವಾರ ಆಗಸ್ಟ್ 2ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 29ನೇ ತಾರೀಕು 40%, ಶುಕ್ರವಾರ 30ನೇ ತಾರೀಕು 30%, ಶನಿವಾರ 31ನೇ ತಾರೀಕು 70%, ರವಿವಾರ ಆಗಸ್ಟ್ 1ನೇ ತಾರೀಕು ಮತ್ತು ಮಂಗಳವಾರ 3ನೇ ತಾರೀಕು 65% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 29ನೇ ತಾರೀಕು 70%, ಶುಕ್ರವಾರ 30ನೇ ತಾರೀಕು 45%, ಶನಿವಾರ 31ನೇ ತಾರೀಕು 75%, ರವಿವಾರ ಆಗಸ್ಟ್ 1ನೇ ತಾರೀಕು 50%, ಮತ್ತ ಸೋಮವಾರ ಆಗಸ್ಟ್ 2 ಮತ್ತ ಮಂಗಳವಾರ ಆಗಸ್ಟ್ 3ನೇ ತಾರೀಕು 60% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು, ಶನಿವಾರ 31ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 29ನೇ ತಾರೀಕು, ಅಲ್ಲದೆ ಶನಿವಾರ ಆಗಸ್ಟ್ 1ನೇ ತಾರೀಕು ಮತ್ತ ಮಂಗಳವಾರ ಆಗಸ್ಟ್ 3ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ 30ನೇ ತಾರೀಕು 60%, ಸೋಮವಾರ ಆಗಸ್ಟ್ 2ನೇ ತಾರೀಕು 55% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆಯ ಸಾಧ್ಯತೆಗಳು ಅದಾವ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಗುರುವಾರ 29ನೇ ತಾರೀಕು 65%, ಶುಕ್ರವಾರ 30ನೇ ತಾರೀಕು 35%, ಶನಿವಾರ 31ನೇ ತಾರೀಕು 60%, ರವಿವಾರ ಆಗಸ್ಟ್ 1ನೇ ತಾರೀಕು 30%, ಸೋಮವಾರ 2ನೇ ತಾರೀಕು 25%, ಮತ್ತ ಮಂಗಳವಾರ ಆಗಸ್ಟ್ 3ನೇ ತಾರೀಕು 45%, ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗ ಮೊದಲಿನ 2-3 ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 29ನೇ ತಾರೀಕು, ಅಲ್ಲದೆ ರವಿವಾರ ಆಗಸ್ಟ್ 1ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಶುಕ್ರವಾರ 30ನೇ ತಾರೀಕು 40%, ಶನಿವಾರ 31ನೇ ತಾರೀಕು 70%, ಸೋಮವಾರ ಆಗಸ್ಟ್ 2ನೇ ತಾರೀಕು 50%, ಮತ್ತು ಮೂರನೇ ತಾರೀಕು ಮಂಗಳವಾರ ಶೇಕಡ 55% ಅನ್ನುವಂತ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಸಾಧ್ಯತೆಯನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಅಲ್ಲದೆ ಮಂಗಳವಾರ ಆಗಸ್ಟ್ 3ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 70%, ಗುರುವಾರ 29ನೇ ತಾರೀಕು ಅಲ್ಲದೆ ಸೋಮವಾರ ಆಗಸ್ಟ್ 2ನೇ ತಾರೀಕು ಶೇಕಡ 55, ಶುಕ್ರವಾರ 30ನೇ ತಾರೀಕು ಶೇಕಡ 50, ಶನಿವಾರ 31ನೇ ತಾರೀಕು ಶೇಕಡ 75, ರವಿವಾರ ಆಗಸ್ಟ್ 1ನೇ ತಾರೀಕು ಶೇಕಡ 65% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಸೊಲ್ಲಾಪುರ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಇನ್ನ ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 28ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡ 65%, ಗುರುವಾರ 29ನೇ ತಾರೀಕು ಮತ್ತ ಶುಕ್ರವಾರ 30ನೇ ತಾರೀಕು ಶೇಕಡ 55, ಶನಿವಾರ 31ನೇ ತಾರೀಕು ಅಲ್ಲದೆ ಮಂಗಳವಾರ ಆಗಸ್ಟ್ 2ನೇ ತಾರೀಕು ಶೇಕಡ 75%, ರವಿವಾರ ಆಗಸ್ಟ್ 1ನೇ ತಾರೀಕು ಶೇಕಡ 70 ಮತ್ತ ಮಂಗಳವಾರ ಆಗಸ್ಟ್ 3ನೇ ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಜಹೀರಾಬಾದ್ ತಾಲೂಕಿನೊಳಗ ಅಲ್ಲಲ್ಲಿ ಹಗುರವಾಗಿ ಮಳೆಯ ಸಾಧ್ಯತೆಗಳನ್ನ ನಾವು ಕಾಣುತ್ತಾ ಇದ್ದೀವಿ. ಇದು ಸವಿಸ್ತಾರವಾಗಿ ನಾವು ಜಿಲ್ಲಾವಾರು ಮಳೆಯ ಸಾಧ್ಯತೆಗಳ ಬಗ್ಗೆ ನೋಡಿದ್ವಿ. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರ, ಬರುವ ವಾರ ತಾವು ಯಾವ ರೀತಿಯಾದಂತಹ ವಾತಾವರಣದ ನಿರೀಕ್ಷೆ ಒಳಗಿದ್ರಿ, ಅದೇ ರೀತಿಯಾದಂತಹ ಹೊರಪಿನ ವಾತಾವರಣ ತಮಗ ಸಿಗಬಹುದಾಗಿದ. ಒಳ್ಳೆ ಬಿಸಿಲಿರಬಹುದು, ಅದರ ಜೊತೆಗೆ ಮೋಡಗಳು ಕಾಣಿಸಿಕೊಳ್ಳಬಹುದು, ಅಲ್ಲಲ್ಲಿ ಹಗುರವಾಗಿ ಮಳೆಯ ಸಾಧ್ಯತೆಗಳನ್ನ ನಾವು ಈ ವಾರ ನೋಡ್ತಾ ಇದ್ದೀವಿ. ಆದರೂ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಏನು ಅಡಚಣೆ ಆಗ್ಲಿಕ್ಕಿಲ್ಲ ಅನ್ನುವಂತಹ ಒಂದು ಆಶಾಭಾವನೆಯನ್ನ ನಾವು ಹೊಂದಿದ್ದೀವಿ. ತಮ್ಮ ಎಲ್ಲ ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗಬಹುದು. ಎಲ್ಲೆಲ್ಲಿ ನೀರು ಹೆಚ್ಚಿಗೆ ಅದಾವ ಅಂತಹ ಪ್ರದೇಶದಿಂದ ನೀರನ್ನ ಹೊರಗೆ ಹಾಕುವಂತ ವ್ಯವಸ್ಥೆಯನ್ನ ತಾವು ಮಾಡಿಕೊಳ್ಬೇಕು. ಬಸಿ ಗಾಲುವೆಗಳನ್ನ ಮಾಡಿ ನೀರನ್ನ ಹೊರಗೆ ಹಾಕ್ಬೇಕು. ಆಮೇಲೆ ನೆಲ ಸಂಪೂರ್ಣವಾಗಿ ಆರಿದ ನಂತರ ತಾವು ಚಟುವಟಿಕೆಗಳನ್ನ ತಗೊಂಡ್ರ ನೆಲ ಗಟ್ಟಿಯಾಗಂಗಿಲ್ಲ. ಈ ವಿಚಾರದ ಕಡೆ ತಾವು ಗಮನ ನೀಡಬೇಕು. ಇನ್ನೊಂದು ಎಚ್ಚರಿಕೆ ಏನಪ್ಪಾ ಅಂತಂದ್ರ, ನಮ್ಮ ರೈತ ಬಾಂಧವರು ಬಹಳಷ್ಟು ಇತ್ತೀಚಿನ ದಿವಸೊಳಗ ನೋಡ್ತಾ ಇದ್ದೀವಿ, ತಾವು ಕಳೆ ಕಸಗಳನ್ನ ತೆಗೆಯುವುದಕ್ಕ ವೀಡಿಸೈಡ್ಗಳನ್ನ ಅಂದ್ರ ಔಷಧಗಳನ್ನ ತಾವು ಉಪಯೋಗ ಮಾಡ್ತಾ ಇದ್ದೀರಿ. ಅಂತಹ ರಾಸಾಯನಿಕಗಳು ಮಣ್ಣಿನ ಮೇಲೆ ಬಹಳಷ್ಟು ಪರಿಣಾಮ ಉಂಟು ಮಾಡ್ತಾವ, ಮಣ್ಣಿನ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಉಂಟು ಮಾಡ್ತಾವ, ಮತ್ತ ಮಣ್ಣಿನೊಳಗೆ ಇರುವಂತಹ ಏನು ಸೂಕ್ಷ್ಮಾಣುಜೀವಿಗಳೇ ಇರ್ತಾವ ಅವುಗಳನ್ನ ನಾಶ ಮಾಡುವಂತಹ ಕೆಲಸವನ್ನ ಅವು ಮಾಡ್ತಾವ. ಆದ್ರಿಂದ ದಯವಿಟ್ಟು ಎಷ್ಟು ಸಾಧ್ಯದನೋ ಅಷ್ಟು ತಾವು ಈ ರಾಸಾಯನಿಕಗಳನ್ನ ಬಳಸುವುದನ್ನ ನಿಲ್ಲಿಸಬೇಕು. ಸಾಧ್ಯ ಆದಷ್ಟು ತಾವು ಕಳೆಗಳನ್ನ ಕೂಲಿ ಆಳುಗಳಿಂದ ತೆಗೆಸುವಂತದ್ದಾಗ್ಲಿ ಅಥವಾ ಯಾವ್ದಾದ್ರು ಯಂತ್ರೋಪಕರಣ ಉಪಯೋಗ ಮಾಡಿಕೊಂಡು ತೆಗೆಯುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ವಿಚಾರದ ಕಡೆ ತಾವು ಗಮನ ಕೊಡಬೇಕು. ಈ ವಾತಾವರಣದೊಳಗ ಏನಾದ್ರೂ ಬದಲಾವಣೆಗಳು ಆದವು ಅಂತಂದ್ರ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ತಾವು ನಮ್ಮ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಬಳಸ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದರ ಜೊತೆಗೆ ಅನೇಕ ಆಪ್ಗಳದಾವ, ಆ ಆಪ್ಗಳನ್ನು ಸಹಿತ ತಾವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗವನ್ನ ಪಡ್ಕೊಳ್ಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಗಳು. ಅಲ್ಲಿ ತನಕ ತಮಗೆಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್, ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಯಾಕೋ ರಾಜೀವ ಫುಲ್ ಟೆನ್ಷನ್ ಅಲ್ಲಿ ಇದೆಯಾ? ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಒಂದು ಡೆಲ್ಲಿ ಹೆಡ್ ಆಫೀಸ್ ಗೆ ಕಳಿಸಬೇಕಿತ್ತು, ತುಂಬಾ ಅರ್ಜೆಂಟ್ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸಂಜೀವ. ಅಷ್ಟೇನಾ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಸ್ಪೀಡ್ ಪೋಸ್ಟ್ ಮಾಡು. ಸ್ಪೀಡ್ ಪೋಸ್ಟಾ? ಡೋಂಟ್ ವರಿ, ಸ್ಪೀಡ್ ಪೋಸ್ಟ್ ತುಂಬಾನೇ ರಿಲಯಬಲ್ ಆಗಿದೆ, ಮತ್ತೆ ಸ್ಟೇಟಸ್ ಕೂಡ ಆನ್ಲೈನ್ ಅಲ್ಲೇ ನೋಡಬಹುದು. ಕರೆಕ್ಟ್ ಅಡ್ರೆಸ್ ಮತ್ತೆ ಪಿನ್ ಕೋಡ್ ಕೊಟ್ರೆ ಸಾಕು. 1.55 ಲಕ್ಷ ಪೋಸ್ಟ್ ಆಫೀಸ್ ಗಳು ಮತ್ತು ಕಾರ್ಪೊರೇಟ್ ಕಸ್ಟಮರ್ಸ್ ಗಾಗಿ ಸ್ಪೆಷಲ್ ಆಫರ್ಸ್ ಆನ್ ಪೋಸ್ಟಲ್ ಸರ್ವಿಸಸ್. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ www.indiapost.gov.in. ಓಹೋಹೋ, ಎಲ್ಲಿಗೆ ಹೊರಟ್ಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. बिल्डिंग बनाते समय सावधानियां नहीं बरती हो तो भूकंप में. क्या आपका नया फ्लैट भूकंप से सुरक्षित है? फ्लैट खरीदते वक्त किसी स्ट्रक्चरल इंजीनियर से जरूर सलाह लें, साथ ही कुछ खास बातों का ध्यान रखें. क्या बिल्डिंग बनने से पहले सॉइल टेस्टिंग किया गया है? क्या नेशनल बिल्डिंग कोड 2005 के मुताबिक बिल्डिंग बनी है? याद रहे, घर सुरक्षित तो आप सुरक्षित. आपके हित में तत्पर नेशनल डिजास्टर मैनेजमेंट अथॉरिटी, भारत सरकार. ಇನ್ನು ಮುಂದೆ ಇಮಾಮ್ ಸಾಹಬ್, ರಾಜಾ ಸಾಹಬ್ ಭಟ್ ಕುರ್ಕಿ ಮತ್ತು ಸಂಗಡಿಗರಿಂದ ಹಂತಿಪದ ಕೇಳೋಣ. ಶಿಮಿಗೆ ಕೋರೆಗೆ ಹಾಕಿ ಸೇಕಲ್ಲದೆ ತ್ಯಾನ ಹೊಂಬಳ ಜಾಕ್ಯೋ ಹೊಲ ಜಾಕ್ಯೋ ಹೊಂಬಳ ಜಾಕ್ಯೋ ಹೊಲ ಜಾಕ್ಯೋ ವಾಕ್ಕಲಿಗ ಬೀಜ ಧರಿ ಜಾಕ್ಯೋ ಬಿಡುವಾಗ ಶಿಮಿಗೆ ಕೋರೆಗೆ ಹಾಕಿ ಸೇಕಲ್ಲದೆ ತ್ಯಾನ ಹಂಬಳ ಜಾಕ್ಯೋ ಹೊಲ ಜಾಕ್ಯೋ ಹಂಬಳ ಜಾಕ್ಯೋ ಹೊಲ ಜಾಕ್ಯೋ ವಾಕ್ಕಲಿಗ ಬೀಜ ಧರಿ ಜಾಕ್ಯೋ ಬಿಡುವಾಗ ಸೇಮಿಗೆ ಕೋರಿಗೆ ಹಾಕಿ ಸೇಕಲ್ಲದೆ ತ್ಯಾನ ಹಂಬಳ ಜಾಕ್ಯೋ ಹೊಲ ಜಾಕ್ಯೋ ಆರತ್ತಿನ ಕೋರಿಗೆ ಹೊರೆಯ ಬೆಳೆ ಸಾಲ ಕ್ವಾರ ಮೇಶವರ ದರಮಾರ ಆರತ್ತಿನ ಕೋರಿಗೆ ಹೊರೆಯ ಬೆಳೆ ಸಾಲ ಕ್ವಾರ ಮೇಶವರ ದರಮಾರ ಕ್ವಾರ ಮೇಶವರ ದರಮಾರ ಹೊಲದಾಗ ಬೋರಾಡ ತಾನ ಮಳಿ ದೇವಾ ಆರತ್ತಿನ ಕೋರೆಗೆ ಹೊರೆಯ ಬೆಳೆ ಸಾಲ ಕ್ವಾರ ಮೀಶವರ ಧರಮಾರ ಕ್ವಾರ ಮೀಶವರ ಧರಮಾರ ಹೊಲದಾಗ ಬೋರಾಡ ತಾನ ಮಳಿ ದೇವಾ ಆರತ್ತಿನ ಕೋರೆ ಸಾಲ ಕ್ವಾರ ಮೀಶವರ ಧರಮಾರ ಬೇತಕ ಹೋದಾಗ ಹತ್ತನ ಮಳೆ ದೇವ ಜತೆಗೆ ತೊಯ್ದೋ ಮಿನಿ ತೊಯ್ದೋ ಬೇತಕ ಹೋದಾಗ ಹತ್ತನ ಮಳೆ ದೇವ ಜತೆಗೆ ತೊಯ್ದೋ ಮಿನಿ ತೊಯ್ದೋ ಜತೆಗೆ ತೊಯ್ದೋ ಮಿನಿ ತೊಯ್ದೋ ನಂಬಸುವನ ಗಲ್ಲಿ ಪತ್ವೈದೋ ಇನಿ ತ್ವೈದೋ ಜೇತ ಕವಾದನೆ ಹತ್ತನ ಮಳೆ ದೇವ ಜಾತಿಗೆ ತ್ವೈದೋ ಇನಿ ತ್ವೈದೋ ಜಾತಿಗೆ ತ್ವೈದೋ ಮಿನಿ ತ್ವೈದೋ ನಂಬಸುವನ ಗಲ್ಲಿ ಪತ್ವೈದೋ ಇನಿ ತ್ವೈದೋ ಜೇತ ಕವಾದನೆ ಹತ್ತನ ಮಳೆ ದೇವ ಜಾತಿಗೆ ತ್ವೈದೋ ಇನಿ ತ್ವೈದೋ ಬೇತಿ ದೇವಳ ದಿವಸ ಭಾಗ್ಯ ನೋಡ್ಯಾನ ಬೆಳಿ ಸಾಲ ಬೇತಿ ದೇವಳ ದಿವಸ ಕಲಿ ಜಲ ಕ್ವಾದ ಭಾಗ್ಯ ನೋಡ್ಯಾನ ಬೆಳೆಸಾಲೋ ಭಾಗ್ಯ ನೋಡ್ಯಾನ ಬೆಳೆಸಾಲವಾ ಕಲಿಗ ಎಳಸಬೇಕಂದ ಎಡಿಸಾಲೋ ಜಿತ್ತಿ ಜೇಳ